ನಮಸ್ಕಾರ ಸರ್. ತಾವು ಇವತ್ತು ಈ ಕೊಳವೆ ಬಾವಿ ಮರುಪೂರಣದ ಬಗ್ಗೆ ಮತ್ತು ನಮ್ಮ ಹೊಲಗಳಲ್ಲಿ ಅಥವಾ ನಮ್ಮ ಭೂಮಿಯಲ್ಲಿ ಅಂತರ್ಜಲ ವೃದ್ಧಿಗೊಳಿಸಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡಿ. ಈಗ ನಾವು ಮೊದಲಿಗೆ ಕೇಳಬಹುದಾದ್ರೆ ಅಂತರ್ಜಲ ಅಭಿವೃದ್ಧಿಗೊಳಿಸಬೇಕಾದ್ರೆ ಏನೇನು ಒಂದು ಎಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ? ಅಂತರ್ಜಲ ಅಭಿವೃದ್ಧಿಗೊಳಿಸಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಆ ಒಂದು ಯಾವ ಜಾಗವನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಎಲ್ಲಿ ಅಂತರ್ಜಲವನ್ನ ಅಭಿವೃದ್ಧಿಗೊಳಿಸಬೇಕು ಅನ್ನೋದನ್ನ ತಿಳ್ಕೋಬೇಕಾಗ್ತದೆ. ಅದೇ ರೀತಿ ಈಗ ನಾವು ಒಂದು ಅಂತರ್ಜಲವನ್ನ ಅಭಿವೃದ್ಧಿಗೊಳಿಸಬೇಕಾದ್ರೆ ಈಗ ಒಂದು ಇಂಗುಗುಂಡಿಯನ್ನು ನಿರ್ಮಾಣ ಮಾಡಬೇಕಾಗ್ತದೆ. ನಮ್ಮ ಒಂದು ಹೊಲದಲ್ಲಿ ಆಗಿರ್ಬೋದು, ನಮ್ಮ ಒಂದು ಯಾವುದೇ ಒಂದು ತೋಟದಲ್ಲಿ ಆಗಿರ್ಬೋದು, ಇಂಗುಗುಂಡಿಯನ್ನ ನಿರ್ಮಾಣ ಮಾಡಬೇಕಾದ್ರೆ ಆ ಒಂದು ಜಾಗದಲ್ಲಿ ಸಾಮಾನ್ಯವಾಗಿ ನಾವು ಹೇಳೋದೇನೆಂದ್ರೆ ಆ ಇಂಗುಗುಂಡಿಯ ಪಕ್ಕದಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುತ್ ಕಂಬಗಳು ಇರಬಾರದು. ಅದೇ ರೀತಿ ಅಲ್ಲಿ ಯಾವುದೇ ರೀತಿಯಾದಂತಹ ಮರ ಗಿಡಗಳು, ದೊಡ್ಡದಾಗಿ ಬೆಳೆದಿರುವಂತಹ ಮರ ಗಿಡಗಳು ಇರಬಾರದು. ಈ ರೀತಿಯಾದಂತಹ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಈ ಒಂದು ವಿದ್ಯುತ್ ಸಂಪರ್ಕ ಇರುವಾಗ ಅಲ್ಲಿ ಏನಾದರೂ ನಾವು ಇಂಗುಗುಂಡಿಯನ್ನು ನಿರ್ಮಾಣ ಮಾಡಿದ್ರೆ ಬಹಳ ತೊಂದರೆ ಆಗ್ತದೆ. ಅದನ್ನು ಹೊರತುಪಡಿಸಿ ನಮ್ಮ ಒಂದು ಜಮೀನಿನಲ್ಲಿ ಒಂದು ಕೃಷಿ ಹೊಂಡವನ್ನ ನಾವು ತೆಗೆದುಕೊಳ್ಳಬಹುದು. ಎಲ್ಲರೂ ಅಷ್ಟೇ, ರೈತ ಬಾಂಧವರು ಒಂದೊಂದು ಹೊಲಗಳಲ್ಲಿ ಒಂದೊಂದು ಇಂಗುಗುಂಡಿಯನ್ನು ನಿರ್ಮಾಣ ಮಾಡ್ಕೋಬಹುದು. ಅಂದ್ರೆ ಈಗ ಅವರು ಸಾಮಾನ್ಯವಾಗಿ ಎಷ್ಟು ಇಂಗುಗುಂಡಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನ ನಿಮ್ಮ ಪ್ರಶ್ನೆ ಇರುತ್ತೆ. ಎಷ್ಟು ಆಳವನ್ನ ಇರಬೇಕು, ಯಾವ ರೀತಿ ಇಂಗುಗುಂಡಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನ ಇರುತ್ತೆ. ನಾವು ಒಂದನೇದಾಗಿ ಇಂಗುಗುಂಡಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ಒಂದು ನೀರನ್ನ ಸಂಗ್ರಹಣೆ ಮಾಡಿ ಅದನ್ನ ನಮ್ಮ ಒಂದು ತೋಟಕ್ಕಾಗಿರ್ಬೋದು, ಹೊಲ ಗದ್ದೆಗಳಿಗಾಗಿರ್ಬೋದು, ಅಥವಾ ಇನ್ನಿತರ ಒಂದು ತರಕಾರಿ ಬೆಳೆಗಳಿಗಾಗಿರ್ಬೋದು, ನಾವು ಬೆಳೆಯೋದಕ್ಕೆ ಇಂಗುಗುಂಡಿಯನ್ನ ನಿರ್ಮಾಣ ಮಾಡ್ತೀವಿ. ಯಾವುದೇ ರೀತಿಯಾದಂತಹ ಈಗ ಇಂಗುಗುಂಡಿಯನ್ನ ನಿರ್ಮಾಣ ಮಾಡೋದು ಒಂದು, ಎರಡನೇದು ಅಂತರ್ಜಲವನ್ನ ಅಭಿವೃದ್ಧಿಗೊಳಿಸುವುದು ಎರಡನೇ ಪಾಯಿಂಟ್ ಆಗ್ತದೆ. ಅದಕ್ಕೋಸ್ಕರಾಗಿ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಕೊಳವೆ ಬಾವಿಗಳನ್ನು ನಾವು ತೆಗೆದಾಗ ಅದರಲ್ಲಿ ಕ್ರಮೇಣ ಏನಾಗ್ತವೆ, ಬರ್ತಾ ಬರ್ತಾ ಅದು ಬತ್ತಿ ಹೋಗುವ ಸಂದರ್ಭ ಬರುತ್ತೆ. ಆಗ ನಾವು ಈ ಅಂತರ್ಜಲವನ್ನ ಹೆಚ್ಚಿಸಿಕೊಳ್ಳೋದ್ರಿಂದ ನಮ್ಮ ಕೊಳವೆ ಬಾವಿಯಲ್ಲಿ ಹೆಚ್ಚು ನೀರು ಸಂಗ್ರಹವಾಗಿಯೇ ಇರುತ್ತೆ. ಅದಕ್ಕೋಸ್ಕರಾಗಿ ನಾವು ಇಂಗುಗುಂಡಿಗಳನ್ನು ನಾವು ನಿರ್ಮಾಣ ಮಾಡಲೇಬೇಕಾಗ್ತದೆ. ಪ್ರತಿಯೊಬ್ಬ ರೈತರ ಒಂದು ಕರ್ತವ್ಯ ಇದು. ಯಾಕಂದ್ರೆ ಇವತ್ತು ಅಂತರ್ಜಲ ಕುಸಿತ ಆಗ್ತದೆ. ಯಾಕೆ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಇವತ್ತು ನಮಗೆ 100% ಭೂಮಿಯಲ್ಲಿ ನೀರಿದೆ ಅಂದು ನಾವು ಹೇಳ್ತೇವೆ. ಆದರೆ ಈ ಒಂದು ಸಂದರ್ಭದಲ್ಲಿ 100% ಇರುವ ನೀರನ್ನ ನಾವು ಈಗಾಗಲೇ 55% ಅಂದ್ರೆ 55% ನೀರನ್ನ ನಾವು ಏನ್ ಮಾಡಿದ್ದೇವೆ, ಬಸಿದು ಈ ಕೃಷಿಗಾಗಿರ್ಬೋದು, ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಿಗಾಗಿರ್ಬೋದು, ಎಲ್ಲವಕ್ಕನ್ನು ಉಪಯೋಗಿಸ್ಕೊಂಡಿದ್ದೇವೆ. ಆದ್ರೆ ಇನ್ನು ಇರೋದು ಭೂಮಿಯಲ್ಲಿ 45% ಮಾತ್ರ ಇದೆ. ಆ 45% ನಾವು ಬಗೆದು ಇನ್ನಿತರ ಚಟುವಟಿಕೆಗಳಿಗೆ, ಕೃಷಿಗೆ ಎಲ್ಲವನ್ನು ಉಪಯೋಗಿಸಿದ್ರೆ ನಮಗೆ ಆಗುವ ತೊಂದರೆಗಳು ನಾನಾ ರೀತಿ ಇರ್ತವೆ. ಅದಕ್ಕೋಸ್ಕರಾಗಿ ನಾವು 55% ನೀರನ್ನ ಉಪಯೋಗ ಮಾಡಿದ್ದಂಗೆ ಆ 55% ನೀರನ್ನ ನಾವು ಭೂಮಿಗೆ ಸೇರಿಸಬೇಕಾಗ್ತದೆ. ಸರ್, ಭೂಮಿಗೆ ಸೇರಿಸೋದು ಯಾವ ರೀತಿ? ನಾವು ಯಾವುದೇ ರೀತಿಯಾದಂತಹ ಇದನ್ನ ನಾವು ಹೇಳಬೇಕಾದ್ರೆ ಈ ಒಂದು ಮಳೆ ನೀರನ್ನ ನಾವು ಏನಂದ್ರೆ ಭೂಮಿಗೆ ಇಂಗಿಸೋದು ಬಹಳ ಸೂಕ್ತ. ಈ ಮಳೆ ನೀರನ್ನು ಇಂಗಿಸುವ ಮಾರ್ಗಗಳು ನಾನಾ ರೀತಿ ಇದ್ದಾವೆ. ಒಂದನೇದು ಚೆಕ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡೋದು. ಯಾಕಂದ್ರೆ ಚೆಕ್ ಡ್ಯಾಮ್ ಬಹಳ ರೈತರಿಗೆ ಬಹಳ ಮುಖ್ಯವಾದಂಥದ್ದು. ಜಲಾನಯನ ಅಭಿವೃದ್ಧಿ ಒಂದು ಇಲಾಖೆಯಿಂದ ಈ ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿಕೊಡ್ತಾರೆ. ಈ ಕ್ಯಾಚ್ಮೆಂಟ್ ಏರಿಯಾ ಅಂದಿರುತ್ತೆ, ಆ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಎಲ್ಲಿ ನೀರು ಯಾವ ಕಡೆಯಿಂದ ಹರಿದು ಬರುತ್ತೆ ಅದನ್ನ ನಾವು ಒಂದು ಸಮೀಕ್ಷಣೆ ಮಾಡಿ ಆಗ ಆ ನೀರನ್ನ ನಾವು ಸಂಗ್ರಹಣ ಮಾಡಿಕೊಂಡು ಅಲ್ಲಿ ಒಂದು ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ರೆ ಅಲ್ಲಿ ನೀರು ಇಂಗುವ ಸಾಮರ್ಥ್ಯ ಬಹಳ ಇರ್ತದೆ. ಯಾವತ್ತು ನಾವು ನೀರನ್ನ ಇಂಗಿಸ್ತೀವೋ ಆಗ ನಮ್ಮ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಜಾಸ್ತಿ ಆಗುತ್ತದೆ. ಅದು ರೈತ ಬಾಂಧವರಿಗೂ ಸಹ ಗೊತ್ತಿದೆ. ಅದನ್ನ ಪ್ರತಿಯೊಬ್ಬರು, ನಾನು ಯಾಕೆ ಈ ಜಮೀನುಗಳಲ್ಲಿ ಒಂದೊಂದು ಇಂಗುಗುಂಡಿಯನ್ನು ನಿರ್ಮಾಣ ಮಾಡಿ ಅಂತ ಹೇಳ್ತಾರೆ, ಈ ಉದ್ದೇಶದಿಂದನೇ ನಾವು ಸಹ ಮಾಡಬಹುದು. ಸರ್, ಈಗ ನಾವು ಬಹಳಷ್ಟು ಹೊಲಗಳಲ್ಲಿ ನೋಡೋದು ಕೊಳವೆ ಬಾವಿ ಈಗ ಸಾಕಷ್ಟು ಜನ ಬಳಕೆ ಮಾಡೋದು. ಮೊದಲು ತೆರೆದ ಬಾವಿ ಇರ್ತಿದ್ದು, ಯಾರು ಈಗ ತೆರೆದ ಬಾವಿ ಎಲ್ಲೂ ಇಲ್ಲ. ಆದ್ರೆ ಯಾಕಂದ್ರೆ ಈಗ ಸಾಕಷ್ಟು ಆಳವಾಗಿ ನಾವು ಕೊಳವೆ ಬಾವಿ ಕೊರೆಸೋದ್ರಿಂದ ನಮ್ಮ ಅಂತರ್ಜಲ ಕುಸಿದಿರೋದ್ರಿಂದ ಎಲ್ಲಾ ಹೊಲಗಳಲ್ಲಿ ಅಥವಾ ಮನೆಗಳಲ್ಲಿನು ನಾವು ಕೊಳವೆ ಬಾವಿಗಳನ್ನ ನಾವು ಕಾಣ್ತಿದ್ದೇವೆ. ಈ ಕೊಳವೆ ಬಾವಿ ಮರುಪೂರ್ಣ ಮಾಡಬೇಕಂತ ಬಹಳಷ್ಟು ವಿಷಯ ಪರಿಣತರು ಹೇಳ್ತಿರ್ತಾರೆ. ಈ ಕೊಳವೆ ಬಾವಿ ಮರುಪೂರ್ಣ ಮಾಡಬೇಕಾದ್ರೆ ಅದಕ್ಕೆ ಇಂಗುಗುಂಡಿ ಮಾಡಬೇಕು, ಮತ್ತೆ ಕೆಲವು ಸಾಮಗ್ರಿಗಳನ್ನು ತುಂಬಿಸಬೇಕು, ಮತ್ತೆ ಯಾವ್ಯಾವ ಸಾಮಗ್ರಿಗಳನ್ನು ಎಷ್ಟೆಷ್ಟು ತುಂಬಿಸಬೇಕು ಅನ್ನೋದು ಕೆಲವು ಮಾಹಿತಿ ಬೇಕಾಗ್ತದೆ. ಈ ನಾವು ಮೊದಲಿಗೆ ಕೇಳಬೇಕಾದ್ರೆ ಇಂಗುಗುಂಡಿಯ ಒಂದು